ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ಮತ್ತು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ, ಪಕ್ಷ ಬಲವರ್ಧನೆ ಕುರಿತಂತೆ ಚರ್ಚೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7:35. ತಮ್ಮ ಬದುಕಲು ಕಲಿಯಿರಿ ಪುಸ್ತಕದಲ್ಲಿ ಸ್ವಾಮಿ ಜಗದಾತ್ಮಾನಂದಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಒಂದು ರಾಷ್ಟ್ರದ ಉತ್ಸಾಹ, ಶಕ್ತಿ ಮತ್ತು ಭರವಸೆಯ ಪ್ರತೀಕ ಯುವಜನತೆ. ಯುವ ಪೀಳಿಗೆಯ ಅದಮ್ಯ ಶಕ್ತಿಯನ್ನು ಯೋಗ್ಯ ಮತ್ತು ಉಪಕಾರಕ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡಲಾಗದಿದ್ದರೆ ನಮ್ಮ ಎಲ್ಲ ಯೋಜನೆಗಳು ನಿಷ್ಫಲ. ಆಕಾಶವಾಣಿ ಬೆಂಗಳೂರು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब भोले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा. ಇಂದಿನ ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ದಿನಾಂಕ 29/5/2025 15/6/2025 ನಡೆಯಲಿರುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ನಂತರ ಹವಾಮಾನ ವರದಿ, ಕೃಷಿ ಸಲಹೆಗಳು ಮತ್ತು ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಸಂದೇಶವನ್ನು ಕೇಳಲಿದ್ದೀರಿ. ಹಾಗಾದರೆ ಮೊದಲಿಗೆ ಕೇಳೋಣ ದಿನಾಂಕ 29/5/2025 ನಡೆಯಲಿರುವಂತಹ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮಾತುಕತೆಯನ್ನು. ವೆಂಕಣ್ಣ ನಮಸ್ಕಾರ. ನಮಸ್ಕಾರಪ್ಪ ಅಮರಣ. ಎಲ್ಲಿ ಹೋಗಿದ್ದೆಪ್ಪ? ಏನ್ ಎಲ್ಲಿಂದ ತಯಾರಾಗಿ ಬರಾಕತ್ಬಿಟ್ಟಿಯಲ್ಲ? ಏನು ಮಳೆ ನೋಡಕತ್ತಿಯಲ್ಲಪ್ಪ, ಒಂದು ವಾರ ಆತು ಬುಡಕತ್ತಿಲ್ಲ. ಇನ್ನ ಮುಂಗಾರು ಚಲುವಾಗಿಲ್ಲ. ಈಗ ನೋಡು, ಈಗ ಏನ ಅಡ್ಡ ಮಳೆ ಅಂತಾರಲ್ಲ, ಅಡ್ಡ ಮಳೆ ಬೀಳಕತ್ತದ. ಈಗ ಅದಕ್ಕ ಬೀಜ ಗೊಬ್ಬರ ಹೊಲ ಹಸನ್ ಮಾಡ್ಕಂತ ಕೂತಿದ್ದೆ. ಅದಕ್ಕ ಮತ್ತ ಅಲ್ಲಲ್ಲಿ ತಿರ್ಗಾಡ್ಬೇಕಲ್ಲ ಮಾಹಿತಿ. ನೋಡು, ನೀನ್ ತಿರ್ಗಾಡ್ಬೇಕಂತಂದಿ ಇವತ್ತೇನು ಈ ನಮ್ಮ ರೈತರಿಗಾಗಿ ಏನೋ ಒಂದು ಭಾರತ ಸರ್ಕಾರ ಏನೋ ಮಾಡಿದಲ್ಲಪ್ಪ, ಕೃಷಿ ವಿಕಸಿತ ಕೃಷಿ ಭಾರತ ಅಂತ ಏನೋ ಮಾಡಿತ್ತಲ್ಲ. ಹೌದು, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅಂತ ಹೇಳಿ ಮಾಡಕತ್ತಾರ. ಅಂದ್ರೆ ಭಾರತ ಹೆಂಗ ವಿಕಸಿತ ಅಂತಂದ್ರೆ, ಭಾರತ ಕೇವಲ ಒಂದೇ ವಿಷಯದಲ್ಲಿ ವಿಕಸಿತ ಆಗೋದಿಲ್ಲ. ಹೌದೌದೌದು, ಕೃಷಿ ಕೈಗಾರಿಕೆ, ಬೇರೆ ಬೇರೆ ಗುಡಿ ಕೈಗಾರಿಕೆಗಳು, ಮಾಹಿತಿ ತಂತ್ರಜ್ಞಾನ, ಈ ದೇಶ ವಿಕಸಿತ ಆಗ್ಬೇಕಪ್ಪ ಅಂತಂದ್ರೆ ಕೃಷಿನೂ ಕೂಡ ಬಹಳ ಮುಖ್ಯ ಅದ. ಹೌದೌದೌದೌದು. ಜೊತೆಗೆ ನೋಡು, ಈಗ ಇದ್ರ ಉದ್ದೇಶ ಏನು ಅಂತ ನಾನು ನೋಡ್ತಾ ಹೋಗ್ತಿದ್ದೆ. ಈಗ ಏನ್ ಹೇಳಕತ್ತಿದ್ರ ಅಂದ್ರೆ, ಅಲ್ಲಿ ನೋಡು, ಸುಮಾರು ಒಂದು 1.5 ಕೋಟಿಯಿಂದ 2 ಕೋಟಿ ಜನರಿಗೆ ಇದ್ರ ಮಾಹಿತಿ ತಲುಪಿಸೋದು, ಅಂದ್ರೆ ಕೃಷಿ ಮಾಹಿತಿ ಪೂರ್ವಕವಾದಂತ ಮಾಹಿತಿ ತಲುಪಿಸುವಂತದ್ದು. ಆಮೇಲೆ ಈ ವಿಕಸಿತ ಅಂತಂದ್ರೆ ಕೃಷಿಯಲ್ಲೇ ಒಂದಷ್ಟು ಬದಲಾವಣೆ ಏನೇನು, ಈಗ ಮುಂಗಾರ ಆರಂಭ ಆಗ್ತದ, ಬೀಜ ಬೇಕಾಗ್ತದೆ, ಎಂತ ಬೀಜ ತಗೋಬೇಕು, ಹೆಂಗ್ ಬೀಜ ತಗೋಬೇಕು, ಎಲ್ಲಿಂದ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತಾರಂತ. ನೋಡು, ಸುಮಾರು 700 ಜಿಲ್ಲೆಗಳಲ್ಲಿ ಈ ಅಭಿಯಾನ ಆರಂಭ ಆಗಿದಂತ ನೋಡು, ಇವತ್ತು ಏಕಕಾಲಕ್ಕೆ ಈ ನಮ್ಮ ದೇಶಾದ್ಯಂತ ಅಭಿಯಾನ. ದೇಶಾದ್ಯಂತ ಅಭಿಯಾನ ಸುಮಾರು 1.5-2 ಕೋಟಿ ರೈತರನ್ನ ಸಂಪರ್ಕಿಸುವಂತ ಒಂದು ಸಣ್ಣ ಬಹುದೊಡ್ಡ ಕೆಲಸ. 2 ಕೋಟಿ ಅಂದ್ರೆ ಪ್ರತಿನಿಧಿಗಳು ಅವರೆಲ್ಲ, ಒಂದು 100 ಕೋಟಿಗೆ ಪ್ರತಿನಿಧಿಗಳು ರೈತರು. ಅಂದ್ರೆ ಇಲ್ಲಿ ಏನೇನು ಮಾಹಿತಿ ಸಿಗ್ತದೆ, ಮುಂಗಾರು ಅಂತಂದಿಲ್ಲ, ಬೀಜ ಏನಕತ್ತಿದ್ದೆ, ಈಗ ಇವರೆಲ್ಲ ತಂಡ ಮಾಡ್ಕೊಂಡು ಈಗ ಹೋಬಳಿವಾರು ಕಾರ್ಯಕ್ರಮಗಳನ್ನ ಮಾಹಿತಿಗಳನ್ನ ಮಾಡ್ತಾರೆ. ಹೌದೌದೌದೌದು. ಯಾಕಂದ್ರೆ ನೋಡು, ಪ್ರತಿಯೊಬ್ಬ ರೈತರಿಗೆ ಏನ್ ಮಾಡ್ತಾರೆ, ಈ ಮುಂಗಾರಾಗ ಎಂತ ಬೀಜ ತಗೊಳ್ಬೇಕು, ಈ ಹವಾಮಾನಕ್ಕೆ ಸಂಬಂಧಪಟ್ಟಂತ ಏನೇನು ವಾತಾವರಣ ಹೇಗಿರ್ತದೆ, ಮತ್ತೆ ಬೀಜ ಯಾವ ರೀತಿ ಬಳಕೆ ಮಾಡ್ಬೇಕು, ಎಷ್ಟು ಬಿತ್ತಬೇಕು ಅನ್ನುವಂಥದ್ದನ್ನ ಹೇಳ್ತಾರಂತ ನೋಡಪ್ಪ. ಈಗ ಅಕ್ಕಿ ಎಷ್ಟಾದ, ಮತ್ತೆ ಈ ವರ್ಷ ನಾವು ಒಟ್ಟಾರೆ ಇದು ಹೆಂಗದಂದ್ರೆ, ಒಂದು ಆಹಾರವನ್ನ ಬುಟ್ಟಿ ಮಾಡಿಕೊಳ್ಳುವಂತ ಒಂದು ಕೇಂದ್ರ ಸ್ಥಾನವನ್ನಾಗಿ ಅಭಿಯಾನ ಆರಂಭ ಮಾಡ್ಯಾರಂತ ನೋಡು. ಈಗ ಬೀಜ ಗೊಬ್ಬರ ಹೆಂಗೆ, ಬೀಜ ಹೆಂಗೆ, ಮತ್ತೆ ಯಾವ ಬೀಜಗಳನ್ನ ಹೆಂಗೆ ಬೆಳೆಸಬೇಕು, ಮತ್ತೆ ಯಾವ ರೀತಿ ಬಿತ್ತನೆ ಮಾಡಬೇಕು, ಈ ತರದೆಲ್ಲ ಅಭಿಯಾನದಾಗ ಹೇಳ್ತಾರಂತ. ಅಲ್ಲ, ಇದು ಯಾವಾಗಿಂದ ಚಾಲು ಆಗ್ತದ, ಮತ್ತೆ ಯಾವಾಗ ಮುಗಿತದ, ಎಷ್ಟು ದಿನ ನೋಡು? ಈಗ ಯಾವಾಗಿಂದ ಅಂತಂದ್ರೆ, ಇವತ್ತು 29 ಅಲ್ಲಪ್ಪ, ಇವತ್ತಿನಿಂದ June 12 ನಡೀತದಂತ ನೋಡು. ಈ ರೈತರುಗಳೊಂದಿಗೆ ನಾನು, ಯಾಕಂದ್ರೆ ಅಗ್ರಿಕಲ್ಚರ್ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ, ಅಲ್ಲಿ ಹೇಳಕತ್ತಿದ್ರು, ನೋಡಪ್ಪ ಇವತ್ತಿನಿಂದ 13 ದಿನ ಈ ಕೆಲಸ ನಡೀತದ. ಪ್ರತಿ ಹೋಬಳಿ, ಪ್ರತಿ ಗ್ರಾಮ ಪಂಚಾಯತಿ, RSK ಅಂದ್ರೆ ರೈತ ಸಂಪರ್ಕ ಕೇಂದ್ರಗಳ ಕೂಡ ಮಾಹಿತಿ ಕೊಡ್ಬೇಕಂತ ಹೇಳಕತ್ತಿದ್ರು ಅವರು. ಅವರೆಲ್ಲ ಮಾಹಿತಿ ಕೊಡ್ಬೇಕು, ರೈತರು ಏನ್ ಬೆಳಿಬೇಕು, ಹೆಂಗ್ ಬೆಳಿಬೇಕು, ಯಾವ ರೀತಿ ಬೀಜವನ್ನು ಸಂಗ್ರಹಿಸಬೇಕು, ಮತ್ತೆ ವೈಜ್ಞಾನಿಕವಾಗಿ ಬೆಳೆ ಹೆಂಗ್ ಬೆಳಿಬೇಕು ಅಂತ ಕೂಡ ಹೇಳಕತ್ತಿದ್ರು ಅವರು. ಅಲ್ಲ, ಜೊತೆಗೆ ಈಗ ಕೃಷಿ ಹಾಗೂ ಕೃಷಿ ಸಂಬಂಧಪಟ್ಟ ಇಲಾಖೆಗಳಿದಾವಲ್ಲ, ಅವರು ಇಲಾಖೆದಾಗ ಏನೇನು ಮಾಹಿತಿ ಐತಿ ಅನ್ನೋದನ್ನು ಕೂಡ ಗ್ರಾಮೀಣ ಭಾಗದ ಜನರಿಗೆ ಹೇಳ್ಬೇಕಲ್ಲ. ಹೌದೌದು, ಖಂಡಿತ. ಯಾಕಂದ್ರೆ ಇದ್ರಾಗ ನೋಡು, ಕೇವಲ ವಿಕಸಿತ ಕೃಷಿ ಸಂಕಲ್ಪದಾಗ ಈ 113 ಸಂಶೋಧನಾ ಸಂಸ್ಥೆಗಳು ಅದಾವಂತ. ಆಮೇಲೆ ಕೃಷಿ ವಿಶ್ವವಿದ್ಯಾಲಯಗಳು ಅದಾವ, ರಾಜ್ಯ ಸರ್ಕಾರಿ ಇಲಾಖೆಗಳನ್ನ ಕೈಗೊಂಡಾರ, ಹೊಸ ಹೊಸ ರೈತರನ್ನ ಇದರಲ್ಲಿ ಒಳಗೊಳಿಸ್ತಾರೆ, ಮತ್ತೆ ರೈತ ಉತ್ಪಾದಕ ಸಂಸ್ಥೆಗಳಂತೀವಲ್ಲ, FPOಗಳಂತೀವಲ್ಲ, ಅವರು ಇದರಲ್ಲಿ ಸೇರ್ಕೊಂಡಾರ. ಮತ್ತೆ ವಿವಿಧ ಕೃಷಿ ಸಂಸ್ಥೆಗಳ ಪ್ರಯತ್ನಗಳನ್ನ ಒಂದೇ ಗೂಡಿಸಿ ಕೃಷಿಯ ಅಂದ್ರೆ ನೈಜ ಸಮುದಾಯ ಆಧಾರಿತ ಕೃಷಿಯತ್ತ ಯಾವ ರೀತಿ ರೈತರನ್ನ ಕರ್ಕೊಂಡು ಹೋಗ್ಬೇಕು, ವೈಜ್ಞಾನಿಕವಾಗಿ ಸಂಶೋಧನೆಯನ್ನ ಹೆಂಗ್ ಜೋಡಿಸ್ಬೇಕು ಇದ್ರ ಜೊತೆಗೆ ಅನ್ನುವಂಥದ್ದು. ಈಗ ನೋಡು, 2023-24 ನೋಡಿದ್ರೆ ಈ ಆಹಾರ ಉತ್ಪಾದನೆ, ಧಾನ್ಯಗಳ ಉತ್ಪಾದನೆ ಎಷ್ಟಾಗಿದೆ ಅಂತ ಹೇಳ್ತಿದ್ರು ಅವರು, 3,157.74 ಲಕ್ಷ ಟನ್ಗಳಿತ್ತು ಅಂತೆ. 2024-25 ಅವಧಿಯಾಗ 3,309.18 ಲಕ್ಷ ಟನ್ಗಳಿಗೆ ಏರಿದ ಅಂತೇಳಿ ಈ ಸಚಿವರು ಆ ಇದ್ರಾಗ ಏನಪ್ಪಾ ಲೈವ್ ಆಗಿ ಹೇಳಕತ್ತಿದ್ರು ನೋಡಪ್ಪ. ಹೌದು, ನೇರ ಸಂವಹನ ಮಾಡ್ತಾರೆ. ಅದೇ ಇತ್ತು. ಆಮೇಲೆ ನೋಡು, ಇದ್ರಾಗ ದ್ವಿದಳ ಧಾನ್ಯಗಳ ಉತ್ಪಾದನೆ 221 ಕ್ವಿಂಟಲ್ ಅಂದ್ರೆ 1 ಲಕ್ಷ ಟನ್ಗಳಷ್ಟು ಐತಿ, ಅಲ್ಲಿಂದ 230 ಏರಿಯದಂತ. ಈಗ ನೋಡು, ಎಣ್ಣೆ ಬೀಜಗಳು ಹೆಂಗಾಗ್ಯಾವ, 384-416 ಲಕ್ಷ ಮೆಟ್ರಿಕ್ ಟನ್ಗಳಾಗ ಜಾಸ್ತಿ ಆಗ್ಯಾವ ಅಂತ ಹೇಳಕತ್ತಿದ್ರು. ಕೃಷಿ ಆಯ್ತು, ನಮ್ಮ ದ್ವಿದಳ ಧಾನ್ಯಗಳ ಬೆಳೆಗಳಾಯ್ತು, ಇವು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗತ್ತಂತಂದ್ರೆ ಹೆಚ್ಚಾಗತ್ತೆ. ಮತ್ತೆ ನೋಡಿ, ಈಗ ಹೋದಷ್ಟು ನೋಡು, ಕಳೆದ ವರ್ಷ ಈ ಆಹಾರ ಧಾನ್ಯಗಳು ಅದ್ರ ಎಣ್ಣೆ ಬೀಜಗಳನ್ನ ನೋಡಿದ್ರೆ 384 ಲಕ್ಷ ಮೆಟ್ರಿಕ್ ಟನ್ ಇತ್ತಂತ, ಈಗ 414 ಲಕ್ಷ ಮೆಟ್ರಿಕ್ ಟನ್ ಆಗ್ಯದ ಅಂತ ಹೇಳ್ತಾರ. ಈಗ ಈಗ ಬಿತ್ತನೆ ಋತುಗಳಿಗೆ ಅನುಗುಣವಾಗಿ ಅಂದ್ರೆ ಅಭಿಯಾನ ವಾರ್ಷಿಕವಾಗಿ ಈ ವರ್ಷದಿಂದ ಈ ತರ ಸಂಪರ್ಕ ಅಭಿಯಾನಗಳನ್ನ ಮಾಡ್ತೀವಿ, ಸಂಕಲ್ಪ ಅಭಿಯಾನಗಳನ್ನ ಮಾಡ್ತೀವಿ ಅಂತ ಹೇಳ್ತಿದ್ರಪ್ಪ. ಈ ವರ್ಷದಿಂದ ಆರಂಭ ಮಾಡ್ತಾರಂತ ನೋಡು. ಇದನ್ನ ಕೃಷಿ ಸಂಕಲ್ಪ ಭಾಗವಾಗಿ ಸುಮಾರು 16,000 ಕೃಷಿ ವಿಜ್ಞಾನಿಗಳು ಸಂಶೋಧನೆಯಲ್ಲಿ ತೊಡಗಿಕೊಂಡ್ರಂತ. ಬೇರೆ ಬೇರೆ ಬೆಳೆಗಳಿಗೆ ಯಾವ ರೀತಿ ಬೆಳೆಗಳನ್ನ ಬೆಳಿಬೇಕು, ವೈಜ್ಞಾನಿಕವಾಗಿ ಇಳುವರಿ ಹೆಂಗ್ ಜಾಸ್ತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಜನ ದೇಶದಾದ್ಯಂತ ಇದೇ ಕೆಲಸದಲ್ಲಿ ಅದರಂತ. ಅಲ್ಲ, ದೊಡ್ಡ ಕಾರ್ಯಕ್ರಮ. ಮತ್ತೆ ನೋಡು, 2,000 ದೇಶದಲ್ಲಿ ಹೆಚ್ಚಿನ ವೈಜ್ಞಾನಿಕ ತಂಡ ರಚನೆ ಮಾಡಿ ಆ ತಂಡಗಳ ಮೂಲಕ ಕೃಷಿ ಮಾಹಿತಿ ಗ್ರಾಮೀಣ ಭಾಗದ ಜನರಿಗೆ, ರೈತರಿಗೆ ಹೋಗ್ಬೇಕು. ನೋಡು, ನಾನು ಹೇಳಿದ್ನಲ್ಲ, 723 ಜಿಲ್ಲೆಗಳಾಗ ಸುಮಾರು 65,000 ಹಳ್ಳಿಗಳನ್ನ ಮುಟ್ತಾರಂತ ಈ ತಂಡ. 65,000 ಹಳ್ಳಿಗಳು ಆಯ್ಕೆ ಮಾಡ್ಕೊಂಡ್ರ ಹಳ್ಳಿಗಳಿಗೆ ಎಷ್ಟು ಜನ ರೈತರು. ಈಗ ನೋಡ್ರಿ, ನಮ್ ರಾಯಚೂರ್ ಅದ, ರಾಯಚೂರು ನಮ್ ಕೃಷಿ ವಿಶ್ವವಿಜ್ಞಾನಗಳ ವಿಶ್ವವಿದ್ಯಾಲಯ ಅದ, ಮತ್ತೆ ಕೃಷಿ ಇಲಾಖೆ ಅದ, ತೋಟಗಾರಿಕೆ ಇಲಾಖೆ ಅದ, ಇವ್ರ ಮೂರು ಜನ ಸಂಗೋಪನೆ. ಈ ಮೂರು ಅಂದ್ರೆ ಕೃಷಿಗೆ ಸಂಬಂಧಪಟ್ಟಂತ ಯಾವ್ಯಾವ ಉಪ ಇಲಾಖೆಗಳೆಲ್ಲ ಅದಾವ, ಆ ಎಲ್ಲ ತಜ್ಞರನ್ನ ಒಳಗೊಂಡು ಒಂದು ತಂಡ ಮಾಡ್ಕೊಂಡ್ರಪ್ಪ. ತಂಡ ಮಾಡ್ಕೊಂಡು ರಾಯಚೂರು ತಾಲೂಕ್ನಾಗ ಇಂತಿಷ್ಟ ಹಳ್ಳಿ, ತಾಲೂಕುವಾರಿ ಇಂತಿಷ್ಟ ಹಳ್ಳಿಗಳಂತ ಆಯ್ಕೆ ಮಾಡ್ಕೊಂಡ್ರೆ ತಾಲೂಕಿನ ತಂಡಗಳು ಅಲ್ಲಿ ಹೋಗಿ ಅಲ್ಲಿ ಹೋಗಿ ರೈತರ ಮಾತಾಡಿಸ್ತಾರ, ಏನ್ ಬೆಳೆ ಬೆಳಿತಾರ ಅಂತ ಮಾತಾಡಿಸ್ತಾರ, ಈ ವರ್ಷ ಏನ್ ಬೆಳೆದಿ, ಮತ್ತೆ ಎಷ್ಟು ಬೆಳೆ ಆಗ್ಯದ, ಹೆಂಗ ಇಳುವರಿ ಎಷ್ಟು ಬಂತು, ಯಾಕೆ ಕಡಿಮೆ ಆಯ್ತು, ಮತ್ತೆ ಏನೇನು ಮಾಡ್ತೀರಿ ಅಂದ್ರೆ, ಈ ಮುಂಗಾರಂಗಮ್ ಸ್ಟಾರ್ಟ್ ಆಯ್ತಪ್ಪ, ಮಳೆ ಮಳೆ ಚಾಲ ಆದ್ಮೇಲೆ ಮತ್ತೆ ಅವ್ರನ್ನ ಹೆಂಗ ಬೆಳಿಬೇಕು, ಏನ್ ಬೆಳಿಬೇಕು ಅಂತ ಹೇಳ್ತಾರ ಅವ್ರು ಹೋಗಿ. ಅಲ್ಲ ಅಂತಂದ್ರ ಇದು ಒಂದು ಅಧಿಕಾರಿಗಳು ಮತ್ತು ವಿಜ್ಞಾನಿಗಳ ನಡೆ ರೈತರ ಕಡೆ. ಹಾ, ಖಂಡಿತ ಖಂಡಿತ ರೈತರ ಕಡೆ ನೋಡೋದು ನಿಜವಾಗ್ಲು. ಯಾಕಂದ್ರೆ ಈಗ ಏನಾಗ್ತದೆ ನೋಡು, ಈಗ ನಮ್ಗ ಈಗ ನಾವು ಭೂಮಿ ಮಣ್ಣು ಸಂರಕ್ಷಣೆ ಮಾಡ್ಕೊಂಡು ಮಣ್ಣು ತಪಾಸಣೆ ಮಾಡಿಸಿವಲ್ವ, ಮಣ್ಣು ಪರೀಕ್ಷೆ, ಅದಕ್ಕೊಂದು ಕಾರ್ಡ್ ಕೊಟ್ಟರ. ಯಾವ್ದು ಕಾರ್ಡ್ ಕೊಟ್ಟರಲ್ಲ, ಕಾರ್ಡ್ ಕೊಟ್ಟರೆ ಮಣ್ಣು ಪರೀಕ್ಷೆ ಚೀಟಿ ಕೊಟ್ಟರ. ಆ ಚೀಟಿಗೆ ಯಾವ ನಾವು ಗೊಬ್ಬರ ಯಾವ್ದು ಹಾಕ್ಬೇಕು, ಎಷ್ಟು ಯಾವ ಸಾರಜನಕ ಎನ್ ಪಿ ಕೆ ಎಷ್ಟು ಹಾಕ್ಬೇಕು, ಏನು ಎಲ್ಲ ಕೊಟ್ಟರ ಅದ್ರಾಗ. ನಮ್ ಭೂಮಿಗೆ ಎಷ್ಟು ಸುಮ್ಮನೆ ನಾವು ಬೇಕಿಲ್ದ ಬೇಕಿಲ್ದ ಗೊಬ್ಬರಗಳು ಹಾಕ್ಬಿಡ್ತೀವಿ, ಏನ್ ಮಾಡ್ತಾರ ಅದನ್ನ ಮಾಡ ನೋಡದಿಲ್ಲ. ನಾವ್ ನೋಡು ಮಣ್ಣಿನ ಮಣ್ಣಿನ ಚೀಟಿಗಳು ತಂದ್ಕೊಂಡು ಮನೆಗೆ ಇಟ್ಕೊಂಡ್ಬಿಟ್ಟಿವಿ, ಏನ್ ಈ ಹೊಲಕ್ಕೆ ನಮ್ಗೆ ಏನ್ ಶಿಫಾರಸ್ ಮಾಡಿದ್ನಪ್ಪ, ಈ ಎರೆ ಮಣ್ಣಿಗೆ ಎಷ್ಟು ಮಾಡಿದ್ದ, ಈ ನಾವು ಕೆಂಪು ಭೂಮಿಗೆ ಹೋಗಿ ತಗೊಂಡೋಗಿದ್ವಿ, ಇದಕ್ಕೆ ಎಷ್ಟು ಮಾಡಿದ್ದ, ಶಿಫಾರಸೇ ಬಳಸಂಗಿಲ್ಲ ನಾವು. ಅದೇ ಸಮಸ್ಯೆ ಆಗಿರೋದು. ಹಂಗಾಗಿ ನೋಡು ಕೃಷಿ ವಿಜ್ಞಾನಗಳು ಹಿಂಗಾಗಿ ರೈತರ ಜೊತೆಗೆ ಮುಖಾಮುಖಿಯಾಗಿ ರೈತರಿಗೆ ಈ ವರ್ಷ ಅಂದ್ರೆ ಈ ವರ್ಷ ಏನೇನು ಆಗಿತ್ತು, ಮತ್ತೆ ಈ ವರ್ಷ ಏನ್ ಮಾಡಬೇಕು, ಅಂದ್ರೆ ಈ ವರ್ಷ ಮುಂಗಾರು ಸ್ಟಾರ್ಟ್ ಆಯ್ತಲ್ಲಪ್ಪ, ಈ ಮುಂಗಾರಿನಾಗ ನಿನಗೆ ಈ ಹೋದ ವರ್ಷ ಮುಂಗಾರಿನಾಗ ಏನ್ ಬೆಳೆದಿದ್ದಪ್ಪ, ಮತ್ತೆ ಅದನ್ನೇ ಬೆಳೆ ಹಾಕ್ಬೇಡ ಅಂದ್ರೆ ಇಳುವರಿ ಬರಂಗಿಲ್ಲ, ಬೇರೆ ಬೆಳೆ ಹಾಕಪ್ಪ. ಆಮೇಲೆ ಗೊಬ್ಬರ ಏನ್ ಬಳಸಿದ್ದಪ್ಪ, ನಾವು ಶಿಫಾರಸ್ ಮಾಡಿದ್ವಿಲ್ಲ ಚೀಟಿಯಾಗ, ಅದನ್ನ ಬಳಸಪ್ಪ. ನೋಡು ಬೆಳಿಬೇಕು, ಹೈಟ್ ಬೆಳಿಬೇಕು, ಬೆಳೆ ಕೆಂಪಗಾಗ್ಬಾರ್ದು ಕರಗಾಬೇಕು ಅಂತೇಳಿ ಬರೀ ಯೂರಿಯಾ ಹಾಕೋದು, ಡಿಎಪಿ ಹಾಕೋದು, ಕಾಂಪ್ಲೆಕ್ಸ್ ಹಾಕೋದು, ಅದಕ್ಕೆ ಶಿಫಾರಸು ಮಾಡಿದ ಗೊಬ್ಬರಗಳನ್ನ ಹಾಕ್ಬೇಕು ಅಂತ ವಿಜ್ಞಾನಿಗಳೆಲ್ಲರೂ ಹೋಗಿ ಹೇಳ್ತಾರಂತ ನೋಡು. ಹೌದೌದು, ಬಹಳ ಪ್ರಮುಖವಾದಂತಹ ಒಂದು ಅಭಿಯಾನ ಐತಿದು. ಹೌದು, ಯಾಕಂತಂದ್ರೆ ಕೃಷಿಯವರಷ್ಟೇ ಅಲ್ಲ, ವಿಶ್ವವಿದ್ಯಾಲಯದ ವಿಜ್ಞಾನಿಗಳು, ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಇರ್ತಾರೆ ನಮ್ಮ ಇದ್ರಾಗ. ನೋಡಪ್ಪ, ಎಲ್ಲಾ ಅಧಿಕಾರಿಗಳು ಅಂದ್ರೆ ಕೃಷಿ ವಿಜ್ಞಾನಿಗಳು ಇರ್ತಾರ, ಪ್ರಗತಿಪರ ರೈತರು ಇರ್ತಾರ, ವಿಜ್ಞಾನಿಗಳು ಇರ್ತಾರ, ಅವರೆಲ್ಲ ಅಂದ್ರೆ ಗುರುತಿಸಿರ್ತಾರ. ಪ್ರಗತಿಪರ ರೈತರು ಅಂದ್ರೆ ಅವ್ರು ಗುರುತಿಸಿರ್ತಾರೆ, ಎಲ್ಲ ಸಮಗ್ರ ಬೆಳೆ ಬೆಳೆದಿರ್ತಾರ ಅಂತ ರೈತರ ಜೊತೆ ಸಂವಾದ ಮಾಡ್ತಾರೆ. ಕೆಲವ್ರು ನೋಡಿ ಹೆಂಗಿರ್ತದ, ರೈತರೇ ವಿಜ್ಞಾನಿಗಳಿಗಿಂತ ಶಾಣೆ ಇರ್ತಾರ, ಅವ್ರ ಅಭಿಪ್ರಾಯಗಳು ಕೇಳ್ತಾರ ಅಂತ ಇವರು. ಅಂದ್ರೆ ಯಾವ ಬೆಳೆಪ್ಪ ಈ ಊರಾಗ, ಈ ಬೆಳೆ ಹೆಂಗ್ ಎಷ್ಟು ಬಂತು, ಯಾವ ಬೆಳೆ ಯಾವ ತಳಿ ಹಾಕಿದ್ದಿ, ಆ ತರದ ಒಂದು ಮಾಡ್ತಾರಂತ ನೋಡು. ಸುಮಾರು ಸುಮ್ನೆ ಆಗ್ತದೇನಪ್ಪ, ದೇಶದ 1.45 ಶತಕೋಟಿ ಜನರಿಗೆ ಆಹಾರ ಭದ್ರತೆ ಖಚಿತಪಡಿಸಬೇಕು ಅಂತಂದ್ರೆ ಸಾಮಾನ್ಯ ಕೆಲಸ, ಕೃಷಿ ಸಂಕಲ್ಪ ಅಭಿಯಾನ ಇಂತಾವ್ ಮಾಡ್ಲೇಬೇಕು ಈಗ, ಸಾಮಾನ್ಯ ಕೆಲಸ. ಯಾರು ಉಪವಾಸದಿಂದ ಮಕ್ಕಬಾರದು. ಖಂಡಿತ ನೋಡು, ಜೊತೆಗೆ ಅವ್ರ ಏನ್ ಹೇಳ್ತಾರಂತ, ಕೃಷಿ ಬೀಜಗಳು, ಕೃಷಿ ಬೆಳೆ, ಮುಂಗಾರು ಬೆಳೆ ಅಷ್ಟೇ ಅಲ್ಲ, ಹೌದು ಏನು ಹೋಗದಾಗ ಹೇಳ್ತಾರಂದ್ರೆ, ಇದ್ರ ಜೊತೆಗೆ ಪೂರಕವಾಗಿ ಹೈನುಗಾರಿಕೆ ಮಾಡ್ರಿ, ಕೋಳಿ ಸಾಕಾಣಿಕೆ ಮಾಡ್ರಿ, ಕುರಿ ಸಾಕಾಣಿಕೆ ಮಾಡ್ರಿ, ಒಂದ್ ಎಮ್ಮೆ ಕಟ್ಟಿಗೆ ಇರಲ್ಲ ಮನೆಯಾಗ ಅಂತ ಹೇಳ್ತಾರ. ಜೊತೆಗೆ ಅವು ನಮ್ಮ ಏನಾಗ್ತದ, ಅವು ಸಂಪತ್ತು, ಪಶು ಸಂಪತ್ತು. ಮತ್ ನೋಡು, ಈಗ ನೋಡು, ನಮ್ಗ ನಮ್ ಮನೆಯಾಗ ಒಂದ್ 8-10 ಮಂದಿ ಇರ್ತೀವಿ, ನಮ್ಗೊಂದ್ ಲೀಟರ್ ಹಾಲ್ ಅಂತ ಬೇಕಲ್ಲಪ್ಪ. ಒಂದ್ ಲೀಟರ್ ಹಾಲ್ ತರಕ್ ಬೇರೆ ಮನೆಗೆ ಹೋಗಿ ಖರೀದಿ ಮಾಡೋದಕ್ಕಿಂತ ನಮ್ಮ ಮನೆಗೆ ನಾವು ಒಂದ್ ಎಮ್ಮೆ ಸಾಕೋಣ, ಒಂದ್ ಆಕಳ ಸಾಕ್ರಿ, ಎತ್ತುಗಳು ಸಾಕ್ರಿ, ಗೊಬ್ಬರ ಆಗ್ತದ, ಎತ್ತುಗಳು ಸಾಕ್ರಿ, ಒಕ್ಕಲ್ತನಕ್ ಬರ್ತದ. ಇವೆಲ್ಲ ಅಂದ್ರೆ ವೈಜ್ಞಾನಿಕ ಜೊತೆಗೆ ನಮ್ಮ ಹಿಂದಿನ ನೈಸರ್ಗಿಕ ಏನಿದ್ದು, ನಮ್ಮ ಹಿಂದೆ ತಮ್ಮ ತಾತ ಮುತ್ತಾತ ಮಾಡ್ಕೊತ ಬಂದ್ರೆ ಅದನ್ನು ಕೂಡ ಬಿಡ್ಬೇಡ್ರಿ ಅಂತ ಹೇಳ್ತಾರೆ. ಸಮತೋಲನ ಮಾಡ್ರಿ, ಯಾವುದಕ್ಕೂ ಇಂಬ್ಯಾಲೆನ್ಸ್. ಯಾಕಂದ್ರೆ ಇದು ಸುಸ್ಥಿರ ಮತ್ತೆ ಹೆಚ್ಚುವರಿ ಉತ್ಪಾದನೆ ಯಾವ ರೀತಿ ಮಾಡ್ಬೇಕಪ್ಪ. ಈ ವರ್ಷ ನಿನಗೆ ಹೋದ ವರ್ಷ ಒಂದ್ 10 ಕ್ವಿಂಟಲ್ ಹತ್ತಿ ಬೆಳೆದಿದ್ನಪ್ಪ ಅಂತ ಹೇಳ್ತೀವಿ, ಆಯ್ತಪ್ಪ ಈ ಬಾರಿ ಒಂದ್ 12 ಕ್ವಿಂಟಲ್ ಬೆಳಿಲಿಕ್ಕೆ ಏನ್ ಮಾಡ್ಬೇಕು, ಹೆಂಗ್ ಬೆಳಿಬೇಕು ಅಂತ ಸಂವಾದ ಮಾಡ್ಲಿಕ್ಕೆ ಕೂಡ ಅವಕಾಶ ಅದ. ಅದಕ್ಕೆ ನಾವು ನೋಡು, ರೈತರು ನಮ್ಮ ಊರುಗಳಿಗೆ ಬಂದಾಗ, ವಿಜ್ಞಾನಿಗಳು ಬಂದಾಗ, ಈ ಕೃಷಿ ಇಲಾಖೆಯವ್ರು ಬಂದಾಗ ಏನೇನು ಯೋಜನೆಗಳಾವ ಅಂತ ಕೇಳ್ಕೋಬೇಕು. ಹೌದು, ಸಿಗ್ತದ ರೈತ ಸಂಪರ್ಕ ಅಂದ್ರೆ ಯಾವ ತಳಿ ಬೀಜ ಅದಾವ, ಈಗ ಅದನ್ನ ಹೆಂಗ್ ಬಿತ್ತಬೇಕು, ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಹಾಕ್ಬೇಕು, ಬೀಜ ಬಿತ್ತಿದ ಮೇಲೆ ಏನ್ ಸಿಂಪರಣೆ ಮಾಡ್ಬೇಕು, ಇವೆಲ್ಲ ಹುಳ ಕೀಟ ರೋಗ, ಹೌದು ಇವೆಲ್ಲ ಮಾಹಿತಿ ಎಲ್ಲ ಹೇಳ್ತಾರೆ. ಈಗ ಮಾಹಿತಿ ನೋಡು, ಅವ್ರು ಬಂದಾದ್ಮೇಲೆ ನೋಡಪ್ಪ, ನಿನಗ ರೈತರಿಗೆ ಏನೆಲ್ಲ ಡೌಟ್ಗಳು ಬರ್ತಾವ ಕೇಳ್ಬಿಡ್ಬೇಕಪ್ಪ. ಕೆಲವು ವಿಜ್ಞಾನಿಗಳಿಗೆ ಎಲ್ಲ ಗೊತ್ತಿರ್ತಾವ ಅಂತ ಅನ್ಕೋಬಾರ್ದು, ನಮ್ ಕಡೆ ಬಂದು ಅವ್ರ ಮಾಹಿತಿ ತಗೊಂತಾರ. ಈಗ ನೋಡು, ಹೊಲ್ದಾಗಿದ್ದು ನಾವು ಸಮಸ್ಯೆಗಳ ಅನುಭವಿಸೋದು ಬೇರೆ, ಹೊರಗಿನಿಂದ ಬಂದು ಸಮಸ್ಯೆಗಳನ್ನ ಅನುಭವಿಸೋದು ಬೇರೆ. ಹಂಗಾಗಿ ನೋಡು, ಮೊನ್ನೆ ಬೀಜ ದಿನೋತ್ಸವ ಇತ್ತಲ್ಲ ವಿಶ್ವವಿದ್ಯಾಲಯದಾಗ ಇತ್ತಲ್ಲ, ಹೋಗಿದ್ವಿ ಅಲ್ಲೋಡ್ ಎಲ್ಲ ತಳಿ ಬೀಜಗಳಿದ್ವು, ಪ್ರದರ್ಶನಕ್ಕಿಟ್ಟು ಮಾರಾಟ ನೋಡ. ಅಲ್ಲಿ ಹೇಳಕತ್ತಿದ್ರು ತಜ್ಞರು ಮತ್ತೆ ಪ್ರಗತಿಪರ ರೈತರು ಏನ್ ಹೇಳ್ತಿದ್ರು, ನೋಡಪ್ಪ ಈ ತೊಗರಿ, ನಮ್ಮ ತೊಗರಿ ಬೆಳೆ ನಮ್ಮದು, ನಮ್ಮ ರಾಯಚೂರು ವಿಶ್ವವಿದ್ಯಾಲಯದ ತೊಗರಿನೇ ಟಾಪರ್ ಈಗ. ಚಲೋ ಇಳುವರಿ ಕೊಡ್ತದ, ಅದನ್ನ ಅಲ್ಲಲ್ಲಲ್ಲಿ ಖುಲ್ಲಾ ಬೀಜ ಬಿತ್ತಬೇಡ್ರಿ. ಶಿಫಾರಸು ಮಾಡಿದಂತದ್ದು, ಜೊತೆಗೆ ತಜ್ಞರಿಂದ ಅದನ್ನ ಸರ್ಟಿಫೈಡ್ ಮಾಡಿದ್ದು ಬಿತ್ತರಿ. ಬಿತ್ತನೆ ಮಾಡುವಾಗ ಸಾಲಿನ ಸಾಲಿಗೆ ಎಷ್ಟು ಕೊಡ್ಬೇಕು, ಗಿಡದಿನ ಗಿಡಕ್ಕೆ ಎಷ್ಟು ಕೊಡ್ಬೇಕು, ಅದಕ್ಕೆ ಏನ್ ಬೀಜೋಪಚಾರ ಮಾಡ್ಬೇಕು, ಇವೆಲ್ಲ ವೈಜ್ಞಾನಿಕ ಮಾಹಿತಿ ವಿಜ್ಞಾನಿಗಳಲ್ಲಿ ಸಿಗ್ತದೆ. ನೋಡಪ್ಪ, ನಮ್ ಮಂದಿ ಬಹಳ ಸ್ವಲ್ಪ ಪಾಪ ಯೂನಿವರ್ಸಿಟಿ ಅವರು ವಿಜ್ಞಾನಿಗಳು ಹೇಳ್ತಿದ್ರು, ನೋಡಪ್ಪ ನೀವು ಶನಿವಾರ ಸೋಮವಾರ ಗುರುವಾರ ದೇವ್ರಿಗೆ ಹೋಗ್ತೀರಿ, ದೇವಸ್ಥಾನಕ್ಕೆ ಹೋದಂಗ ನಮ್ಮಲ್ಲಿಗ ವಾರಕ್ಕೊಂದ್ ಬರ್ರಿ, ನಮ್ಮ ವಿಶ್ವವಿದ್ಯಾಲಯಕ್ಕೆ ಬರ್ರಿಯಪ್ಪ ಅಂತ ಹೇಳಕತ್ತಾರ. ಹೋಗ್ಬೇಕು, ಯಾಕಂದ್ರೆ ವಿಶ್ವವಿದ್ಯಾಲಯದಾಗ ಏನೆಲ್ಲ ಆಗಕತ್ತಾವ, ಏನೆಲ್ಲ ಬೆಳವಣಿಗೆಗಳು ಆಗ್ತಾವ ನೋಡು. ಈ ವರ್ಷದ ತಳಿ ಮುಂದಿನ ವರ್ಷ ಇರೋದಿಲ್ಲ, ಇರೋದಿಲ್ಲ, ಮುಂದಿನ ವರ್ಷ ಏನಾದ್ರೂ ಬದಲಾವಣೆ ಮಾಡಕ್ಕಿರ್ತಲ್ಲ. ಆ ತಳಿ ನಮ್ಮ ಹೊಲದಕ್ಕೆ ಶಿಫಾರಸು ಆಯ್ತು ಕೇಳ್ಕೋಬೇಕು, ಬೆಳೆ ಬರ್ತದೋ ಇಲ್ವೋ ಅಂತಂದ್ ನಾವು ಯಾವ್ದೋ ಒಂದು ಬೀಜ ತಂದು ಹಾಕ್ಬಿಟ್ಟಿವಪ್ಪ ಅಂತಂದ್ರೆ ಒಂದ್ ವರ್ಷದ ಲಾಸ್ ಅಲ್ಲಪ್ಪ ನಮಗೆ. ನೋಡು ಮೊನ್ನೆ ನಮ್ಮ ಎಲ್ಲಪ್ಪ ಹೇಳಕತ್ತಿದ್ದಲ್ಲಪ್ಪ, ಅವ ಬೀಜ ಹತ್ತಿ ಬೀಜ ನೋಡಪ್ಪ ಯಾರೋ ತಂದು ಪ್ಯಾಕೆಟ್ ಹೆಸರು ಬರ್ದು ಹಾಕ್ಯಾರ, ತಗೊಂಡ್ ಬಂದು ಇಟ್ಕೊಂಡ್ಬಿಟ್ಟನ. ಕಡಿಮೆ ಶಾಣೆ ತನ ಮಾಡಿ ನಾನು ಮನೆಗೆ ಹೋಗಿ ನೋಡಕತ್ತೀನಿ, ಏನು ಯಾಪ ಏನ್ ಏನ್ ಹತ್ತಿ ತಂದಿದ್ಯೋ ಅಂತ ಕೇಳಿದ್ರೆ ಹತ್ತಿ ಬೀಜ. ಹೌದು, ಅವ ಯಾವ್ದೋ ಚೀಟಿಗೆ ಹೆಸರು ಬರ್ದಾರ, ಯಾವ್ದು ತಂದ ಇಲ್ಲಪ್ಪ ಇಲ್ಲಿ ಮಾರಕ್ ಬಂದಿದ್ರು ತಗೊಂಡ್ ಹಂಗ ತಗಬಾರ್ದಪ್ಪ ಮಾರಾಯ, ತಗಂಡಿ ಅಂದ್ರೆ ಏನಾಗ್ತದ, ನಾಳೆ ಲಾಸ್ ಆಯ್ತು ಅಂತ ಇಟ್ಟು ಯಾರು ಕೇಳ್ತಿದ್ದೀನಿ ನೀನು, ಅದಕ್ಕೆ ಏನ ವೈಜ್ಞಾನಿಕ ಇದೈತೇನು. ಅದಕ್ಕೆ ನಾನೇನಂದೆ ನೋಡು, ಶಿಫಾರಸು ಮಾಡಿದಂತ ಹತ್ತಿ ಬೀಜಗಳನ್ನ ತಗೊಳ್ಬೇಕು, ಅವು ಕಂಪನಿ ಬೀಜಗಳು ಇರ್ತಾವ, ನಾವು ಅಂಗಡಿಯಾಗ ತಗೊಳ್ಬೇಕು, ತಗೊಳ್ಳುವಾಗ ರಸೀದಿ ತಗೊಳ್ಬೇಕು, ರಸೀದಿ ತಗೊಂಡು ಬೀಜಗಳನ್ನ ಯಾವ ರೀತಿ ಒಂದಿಷ್ಟು ಬೀಜಗಳನ್ನ ತೆಗೆದಿಟ್ಕೋಬೇಕು ನಾವು, ನಮ್ ಬೀಜ ಇವ್ ನಮ್ ಬೀಜ ತೆಗೆದಿಟ್ಕೋಬೇಕು, ಇವ್ ಬೀಜ ಬಿತ್ತಿದ್ನಪ್ಪ ಅಂತ ಮುಂದೆ ಬರಕ್ ಬರ್ತಾವ, ಚಿಟ್ಟಿ ಆಯ್ತು ಅದು ಒಂದು ಕವರ್ ಆಯ್ತು ಅದೆಲ್ಲ ಮಾಹಿತಿ ಬೇಕು. ಮತ್ತೆ ನೋಡು ಈಗ ಕೃಷಿ ಸಂಕಲ್ಪ ಅಭಿಯಾನದಾಗ ಏನ್ ಹೇಳ್ತಾರೆ, ಇದನ್ನೇ ಹೇಳದವ್ರು, ಇಂಥವೆಲ್ಲ ಜಾಗೃತಿ ವಹಿಸ್ರಿ ನೀವು, ನೀವು ಒಳ್ಳೆ ಬೀಜಗಳನ್ನ ತಗೊಳ್ರಿ, ಒಳ್ಳೆ ಬಿತ್ತನೆ ಮಾಡ್ರಿ ಅಂತ ಹೇಳ್ತಾರ. ಸುಮ್ ಸುಮ್ನೆ ಏನೇನೋ ಹೇಳಿ ಸುಮ್ನೆ ಯಾವ್ದು ಹೇಳಿ ಬರೋದಲ್ಲಪ್ಪ, ಎಲ್ರು ಸುಳ್ಳು ಸುಳ್ಳು ಹೇಳಕ್ಕೂ ಬರೋದಿಲ್ಲಂಗ. ಈಗ ಮುಂಗಾರು ಪೂರ್ವ ಏನೋ ಈ ಮಳೆ ಅಂದ್ರೂ ಚಲೋ ಹಸಿ ಮಳೆ ಆಗದ. ಹೌದು, ಎಲ್ಲಾ ಕಡೆ ಮಳೆ ಸಂಪೂರ್ಣ ಹಸಿ ಆಗ್ಯದ. ಈಗೇನು ಈ ತೋಟಗಾರಿಕೆ ಏನಾದ್ರೂ ಹಣ್ಣಿನ ಗಿಡಗಳು ಬೆಳಕೋಬೇಕಪ್ಪ ಅಂತ ತೋಟಗಾರಿಕೆ ಇಲಾಖೆದವರು ಕೂಡ ಮಾಹಿತಿ ಕೊಡ್ತಾರೆ. ನೋಡು ಮಾಹಿತಿ ಕೊಡ್ತಾರೆ ತೋಟಗಾರಿಕೆ ಇಲಾಖೆ ಕೂಡ, ಕೃಷಿ ಸಂಕಲ್ಪ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದಾಗ ಇರ್ತಾರಪ್ಪ. ಹೌದು ಬರ್ತಾರ. ನೋಡು ಈಗ ನಮ್ ಭೂಮಿ ಹೇಗೆ ಬರ್ತಾರ, ನಮ್ ಕೆಂಪು ಮಣ್ಣು ಐತೆ ಅಂತ ಇಟ್ಟಿಗ ಅವ್ರನ್ನ ಕೇಳ್ಬೇಕು, ಅಲ್ಲಪ್ಪ ನಮ್ಮಲ್ಲಿ ಏನ್ ತೋಟ ಬೆಳಿಬಹುದು, ನಮ್ ತೋಟ ಯಾವ ಯಾವ್ದು ಹಾಕಿದ್ರೆ ಚಲೋ, ಏನ್ ಮಾವು ಹಾಕಿದ್ರೆ ಚಲೋನು, ಏನ್ ದಾಳಿಂಬೆ ಹಾಕ್ಬೇಕು, ಏನ್ ಏನ್ ತೋಟಗಾರಿಕೆ ಬೆಳೆ ಏನ್ ಬೆಳೆದ್ರೆ ನಮ್ಗೆ ಚಲೋ ಆಗ್ತಂತ ಕೇಳ್ಕಿರಲ್ಲ. ಈಗ ಗುಂಡಿ ಎಷ್ಟು ಹಾಕ್ಬೇಕು, ಸಸಿಗಳಲ್ಲಿ ಸಿಗ್ತಾವ, ಅಥವಾ ಈ ನಮ್ಮ ಭಾಗದ ಮಣ್ಣಿಗೆ ನನ್ನ ಹೊಲದ ಮಣ್ಣಿಗೆ ಏನ ನಾವು ಪಪ್ಪಾಯ ಹಾಕ್ಬೇಕು, ಏನ್ ಪೇರ್ಲಾಂಡ್ ಹಾಕ್ಬೇಕು, ನಾವೇನಾದ್ರು ಕಾಯಿಪಲ್ಲೆ ಹಾಕ್ಬೇಕು, ಇವೆಲ್ಲ ಮಾಹಿತಿ ಅವ್ರು ಕೊಡ್ತಾರ. ಆ ಇಲಾಖೆಯಲ್ಲಿ ಏನ್ ಮಾಹಿತಿ ಸಿಗ್ತದ, ಸಬ್ಸಿಡಿ ಏನ್ ಸಿಗ್ತದ ಅವ್ರು ಹೇಳ್ತಾರೆ, ಎಲ್ಲ ಹೇಳ್ತಾರೆ. ಇದ್ರ ನೋಡು ನಮ್ಗೇನಾಗ್ಯದ, ಏನಪ್ಪಾ ಕೃಷಿ ಇಲಾಖೆ ಅಧಿಕಾರಿಗಳು ನಮ್ಮಲ್ಲಿ ಬರಂಗಿಲ್ಲ, ವಿಜ್ಞಾನಿಗಳು ನಮ್ಮಲ್ಲಿ ಬರಂಗಿಲ್ಲ, ಅಲ್ಲೇ ಯೂನಿವರ್ಸಿಟಿ ಆಗಿರ್ತಾರ, ಅಲ್ಲೇ ಮಾಡ್ತಾರ ಅಂತ ಹೇಳ್ತಾರೆ. ನೀವು ಈಗ ನಾವು ನೋಡು ನೋಡು ಯಾವ್ದಾದ್ರು ಅಂತಾರಿಲ್ಲ, ಮಗು ಅಳ್ಳಾರ್ದ ತಾಯಿ ಹಾಲು ಕುಡ್ಸಂಗಿಲ್ಲ ಅಂತ ಹೇಳ್ತಾರ. ನೀವ್ ಅಟ್ಲೀಸ್ಟ್ ಹೋಗ್ಬೇಕಪ್ಪ, ಹೋಗ್ಬೇಕು ಕೇಳ್ಬೇಕು. ರೈಚೂರಿಗೆ ಅಂತ ಬರ್ತೀರಿ, ರೈಚೂರ್ ಬಂದ ಬೇರೆ ಬೇರೆ ಕೆಲಸ ಜೊತೆ ಒಂದು ಕೃಷಿ ಇಲಾಖೆಗೆ ಹೋಗಿ ಬರ್ರಿ, ಇವತ್ತು ಹೋಗಿ ಸಬ್ಸಿಡಿ ಏನ್ರಿ ಏನ್ ಬೀಜ ಬಂದವ ಕೇಳ್ಬೇಕು. ನಮ್ಮ ಊರಾಗ ಆರ್ ಎಸ್ ಕೆ ನಮ್ಮ ಊರಾಗ ಯಾವ್ದು ಬರ್ತದ, ರೈತ ಸಂಪರ್ಕ ಅಂದ್ರೆ ಹೋಬಳಿ ಯಾವ್ದು ಬರ್ತದ, ಆ ಹೋಬಳಿಗೆ ಆರ್ ಎಸ್ ಕೆ ಐತಿ ನೋಡ್ರಿ, ಮೊನ್ನೆ ಹೋಗಿದ್ದೆ ಸಜ್ಜೆ ಇಲ್ಲ ಅಂದ್ರು, ತೊಗರಿ ಇಲ್ಲ ಅಂದ್ರು ಅಂತ ಕೇಳ್ಬೇಕು. ಅವ್ರು ಬೇರೆ ಕಡೆ ಶಿಫಾರಸ್ ಆದ್ರೂ ಮಾಡ್ತಾರಲ್ಲ, ನೋಡ್ರಿ ನಮ್ಗೆ ಸಿಗ್ತಿಲ್ಲ ನಮ್ಗೆ ಬೀಜ ಕೊಡ್ರಿ ಅಂತ ಮೇಲಾಧಿಕಾರಿ ಗಮನ ತರ್ತಾರ, ಮತ್ತೆ ನಾಲ್ಕೈದು ಮಂದಿ ಸೇರೋಬೇಕು, ಸೇರೋಗ್ಬೇಕು, ಸೇರೋಗಿ ಕೇಳ್ಬೇಕು. ನೋಡಪ್ಪ ಕೇಳಲಾರ್ದ ಯಾವುದೂ ಆಗೋದಿಲ್ಲ, ಕಂಪಲ್ಸರಿ ಕೇಳುವಂತದ್ದನ್ನ ನಾವು ಕಲ್ತ್ಕೋಬೇಕು. ಎಲ್ಲರೂ ಅದನ್ನೇ ಹೇಳ್ತಾರ. ಅದಕ್ಕ ಈ ಕೃಷಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಏನಾದಲ್ಲ, ಇದ್ರ ಇದು ಯಾವ್ಯಾವ ಊರಿಗೆ ಹೋಗ್ತದ ಅಂತೇಳಿ ಮುಂದೆ ಒಂದು ಪಟ್ಟಿ ಕಳಸ್ತಾರಪ್ಪ, ಯಾವ್ಯಾವ ಊರಿಗೆ ಹೋಗ್ತ ಅಂತೇಳಿ ಆಯಾ ಏನು ತಾಲೂಕು ಇರ್ತಾರಲ್ಲ ಅವ್ರಿಗೆ ಹೇಳ್ತಾರ. ಅವಾಗ ಅವಾಗ ಅಲ್ಲಿ ಹೋಗಿ ನೀವು ಅವ್ರ ಜೊತೆಗೆ ಒಂದ್ ಸಂವಾದ ಮಾಡ್ರಿ. ನಮ್ಮ ರೈತ ಸಂಪರ್ಕ ಕೃಷಿ ಅಧಿಕಾರಿಗಳು ಇರ್ತಾರಲ್ಲ, ಅವ್ರು ಭೇಟಿ ಆಗ್ಬೇಕು. ಈಗ ನೋಡು ಮಳೆಗಾಲದಾಗ ಈ ಪ್ರಾಣಿಗಳಿಗೆ ಕೆಲವೊಂದು ಕಾಲು ಬಾಯಿ ರೋಗ ಬರ್ತಾವ, ಅದನ್ನ ಕೆಲವು ಪಶುಂಗ ಇಲಾಖೆ ಗಾಡಿ ನೋವಲ್ಲಿ ಬಂದಿರ್ತದೆ, ಏನಾರ ಒಂದು ಕೂರಿಕೊಂಡಿತ್ತಪ್ಪ ಅಂತಂದ್ರೆ ಅದಕ್ಕೆ ಏನಾರ ಅವರು ಒಂದು ಚಿಕಿತ್ಸೆ ಕೊಡ್ತಾರ. ಕುರಿಗೆ ಕೋಳಿಗೆ ನಾಯಿಗೆ ಏನೇನ್ ರೋಗ ಬಂದ್ರು ಅವ್ರು ಹೇಳ್ತಾರ, ಇಂಥದ್ ಮಾಡ್ಸ್ರಿ ಹಿಂಗ್ ಮಾಡ್ರಿ ಅಂತಿರ್ತಾರ. ನಾನೇನಂತೀನಂದ್ರ ನಾವ್ ಕೇಳೋದ್ ಕಲಿಬೇಕು, ನಾವು ಕೇಳಂಗಿಲ್ಲ, ನಾವೇ ಶಾಣ್ಯರು ಅನ್ಕೊಂಡು ಹೋಗ್ಬಿಡ್ತುವಲ್ಲ, ಹಂಗಾಗಿ ಸಮಸ್ಯೆ ಆಗಕತ್ತದ. ಹಂಗಾಗಿ ಹಳೆ ರೈತರು ಬಹಳ ಹುಷಾರ್ ಅದಾರಪ್ಪ. ನೋಡು ಕೆಲವು ರೈತರು ತಾವೇ ಹೋಗಕತ್ತಾರ, ತಾವೇ ಕೆಲವು ರೈತರು ಒಂದಿಷ್ಟು ಮಂದಿ ಒಂದ್ ವರ್ಷ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯಕ್ಕೆ ಹೋಗ್ಬಿಡ್ತಾರಲ್ಲ, ವಿಜ್ಞಾನಿಗಳು ಶಿಫಾರಸು ಮಾಡ್ಕೊಂಡು ಏನ್ ಬೆಳೆ ಬೆಳೆದಾರಲ್ಲ, ಅವ್ರು ಕಂಪಲ್ಸರಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಬರ್ತಾರಪ್ಪ. ಸರ್ ಈ ವರ್ಷ ನಾನು ಹತ್ತಿ ಹಾಕಕತ್ತೀನಿ, ಈಗ ಇಂಥ ತಳೆ ಹಾಕಕತ್ತೀನಿ, ಹಾಕಮೇನ್ರಿ ಬ್ಯಾಡೇನ್ರಿ ಅಂತ ಕೇಳಕ್ ಹೋಗ್ತಾರಂತ. ಮೊನ್ನೆ ಅದೇ ಹೇಳಕತ್ತಿದ್ರು ಅವರು, ನೋಡಪ್ಪ ಕೃಷಿ ವಿಶ್ವವಿದ್ಯಾಲಯಕ್ಕೆ ಬರ್ರಿ, ಅಲ್ಲಿ ವಿಜ್ಞಾನಿಗಳು ಇರ್ತಾರ, ಕೆ ವಿ ಕೆದವ್ರು ಇರ್ತಾರ, ನಿಮ್ಗೆ ಏನ್ ಸಮಸ್ಯೆ ಇತ್ತಂದ್ರೆ ಅವ್ರಿಗೆ ಕೇಳಿದ್ರೆ ಅಟ್ಲೀಸ್ಟ್ ಪರಿಹರಿಸಕ್ಕ ಅನುಕೂಲ ಆಗ್ತದ. ಹೌದು, ಕೃಷಿ ಸಂಕಲ್ಪ ಅಭಿಯಾನದಾಗ ಇಲಾಖೆ ಯೋಜನೆಗಳು ಮಾಹಿತಿ ಸಿಗ್ತದ, ಜೊತೆಗೆ ವಿಜ್ಞಾನಿಗಳಿಂದ ತಾಂತ್ರಿಕ ಮಾಹಿತಿ ಸಿಗ್ತದ. ಹೌದು, ಈಗ ಕುರಿ ಸಾಕಾಣಿಕೆದಾರ ನೋಡಿ ರೋಡ್ ಮೇಲೆ ಈ ಮಳೆಗಾಲದಾಗ ಹಿಂಡ್ ಹಿಂಡ್ ಒಂಟಿತ್ತಪ್ಪ ಅಂತಂದ್ರೆ ಕುಂಟಿತಿರ್ತವು, ನಡೆಯಕ್ ಆಗ್ತಿರಂಗಿಲ್ಲ. ಈಗ ನೋಡು ಈ ದನಕರುಗಳಿಗೆ ಕಾಲುಬಾಯಿ ರೋಗ ಅಂದ್ಯಲ್ಲ, ಹೌದು ಅವು ಬರದೇ, ಈಗ ಅದಕ್ಕೆ ಏನೇನು ಲಸಿಕೆ ಗಂಟ್ಲು ಬೇನೆ ರೋಗ ಹೆಂಗಿರ್ತದ, ಯಾವ ಯಾವ ರೀತಿ ಮುಂಗಾರು ಮಳೆ ಆರಂಭದಾಗ ಹೆಂಗ್ ಯಾವಾಗ ಹಾಕ್ಬೇಕು, ಅದಕ್ಕೆ ತಿಂಗಳಲ್ಲಿ ಖಂಡಿತ ಬರ್ತದ ನೋಡ. ಮತ್ತೆ ಲಸಿಕೆ ಇರ್ತದ, ಮೇ ತಿಂಗಳಲ್ಲಿ ಉಚಿತವಾಗಿ ಹಾಕ್ತಾರೆ, ಉಚಿತವಾಗಿ ಹಾಕ್ತಾರೆ ವೈದ್ಯ ಸೇವಾ ಇಲಾಖೆ ಉಚಿತವಾಗಿ ಹಾಕ್ತಾರೆ. ಹೌದು ಜೊತೆಗೆ ರೇಷ್ಮೆ ಇಲಾಖೆ ಆಗಿರ್ಬೋದು, ನಮ್ಮ ಮೀನು ಸಾಕಾಣಿಕೆ ಮೀನುಗಾರಿಕೆ ಇಲಾಖೆ, ಈಗ ಏನಾದ್ರು ಮೀನು ಸಾಕಾಣಿಕೆ ಮಾಡ್ತೇವಪ್ಪ ಅಂತಂದ್ರೆ ನಮಗೆ ಮೀನು ಮನೆಗಳಾಗಿರ್ಬೋದು, ಕೃಷಿ ಹೊಂಡ ಮಾಡ್ಕೊಂಡು ಹೋಗ್ಲಿಕ್ಕೆ ಏನಾದ್ರೂ ತಂತ್ರಜ್ಞಾನಗಳಾಯ್ತು, ತರಬೇತಿ ಆಯ್ತು, ಅವ್ರಿಗೆ ದೋಣಿ ಆಯ್ತು, ಏನು ಇಲಾಖೆಯಲ್ಲಿ ಯೋಜನೆಗಳು ಸಾಕಷ್ಟು ಈಗ ಮನೆ ಕುಂತ್ರು ನಿಮ್ಗೆ ಮಾಹಿತಿ ಆಗದಲ್ಲಪ್ಪ. ಹಂಗೇ ನೋಡು ನೋಡು, ನಾನು ಅಗ್ರಿಕಲ್ಚರ್ ಅದೇ ನಾನು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ, ಕೃಷಿ ಇಲಾಖೆಗೆ ಹೋಗಿದ್ದೆ ಅಂತ ಇಷ್ಟೆಲ್ಲ ಮಾಹಿತಿ ನಿನ್ ಜೊತೆ ಮಾತಾಡಕಾಯ್ತು. ಇಲ್ಲ ಮಾಹಿತಿ ಇದ್ಲಾರ್ದ ರೈತರಿಗೆ ನೀವು ನಾನು ನಿಮ್ಮಂತ್ರ ಭೇಟಿ ಆಗ್ತೀನಿ ಎಲ್ಲೆಲ್ಲ ಕೇಳಿ. ಸಂಕಲ್ಪ ಅಭಿಯಾನ ನನ್ನ ಫೋನ್ನಾಗ ಒಂದು ಮೆಸೇಜ್ ಬಂದಿತ್ತ, ಮೆಸೇಜ್ ಬಂದಿತ್ತು ನಾನು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ, ಅಲ್ಲಿ ದೊಡ್ಡ ಕಾರ್ಯಕ್ರಮ ನಡೆಯಕತ್ತಿತ್ತು. ಅರೆಯ ಸಂವಾದ ಇವತ್ತು ಬೇರೆ ಎಲ್ಲೆಲ್ಲಿಂದ ಅಧಿಕಾರಿಗಳು ಬಂದಿದ್ರಪ್ಪ, ವಿಜ್ಞಾನಿಗಳಿದ್ರು, ರೈತರಿದ್ರು, ಪ್ರಶ್ನೆಗಳು ಕೇಳಿದ್ರು, ಎಷ್ಟೋ ಪ್ರಶ್ನೆಗಳು ನಮ್ಗೆ ಗೊತ್ತಿಲ್ಲದು ಕೇಳಿದ್ರು ಅವರು. ಜೊತೆಗೆ ಅಲ್ಲಿ ಒಂದು ಮೆರವಣಿಗೆ ಮಾಡಿ ಉದ್ಘಾಟನೆ ಮಾಡಿದ್ರು, ಆ ವಿಶ್ವವಿದ್ಯಾಲಯದ ಕುಲಪತಿಗಳು, ಇಲಾಖೆ ಒಂದು ಮುಖ್ಯಸ್ಥರು ಬಾವುಟ ಹಾರಿಸಿ ಅದನ್ನ ಬ್ಯಾನರ್ ಕಟ್ಟಿದ್ರು, ಉದ್ದೇಶಗಳ ಮಾಹಿತಿ ಕೊಟ್ರು. ಮತ್ತೆ ಕೆವಿಕೆದಾಗ ಸುತ್ತಹಳ್ಳಿ ಮಂದಿ ರೈತ ಬಂದಿದ್ರು, ಅವರು ಇದರ ಉದ್ದೇಶ ಏನು, ಇದನ್ನ ಯಾಕೆ ಮಾಡಕತ್ತಾರ, ಪ್ರಧಾನ ಮಂತ್ರಿಗಳ ಉದ್ದೇಶ ಏನು, ನಮ್ಮ ಕರ್ನಾಟಕ ಸರ್ಕಾರ ಇದರಲ್ಲಿ ಹೇಗ್ ಭಾಗವಹಿಸ್ತದ, ನಮ್ಮ ರೈತ ಬಾಂಧವರು ಏನು ಉಪಯೋಗ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಕೃಷಿ ಸಂಕಲ್ಪ ಅಭಿಯಾನ ಮಾಹಿತಿ ಸಿಕ್ತು. ಈ ಅಭಿಮಾನ ಈ ಅಭಿಯಾನ ಚಲೋ ಅಂತ ಹೇಳ್ತೇನೆ ಕಣ. ಏ ನೋಡಪ್ಪ ಬಾರಿ ಚಲೋ. ಈಗ ನೋಡು ನಮ್ಮ ಮನೆಗೆ ಬರ್ತಾರ ಅವ್ರ ಅಂದ್ರೆ ನಮ್ಮ ಮನೆ ನಮ್ಮ ಇದ್ದಲ್ಲಿಗೆ ನಮ್ಮೂರಿಗೆ ಬಂದು ಹೇಳ್ತಾರ, ಎಲ್ಲ ಇಲಾಖೆ ಒಂದೇ ಕಡೆ ಸಿಗ್ತಾರಲ್ಲ ನಮ್ಗ. ಅವ್ರವ್ರನ್ನ ಹೇಳಬದ್ಲು ಅವ್ರ ಒಂದ್ ಇಲಾಖೆ ಇವ್ರೊಂದ ತಿರುಗಾಡಕ ಮಾರುಕಟ್ಟೆ ಹೋಗ್ತದ. ಈಗ ನಾವು ಒಂದೇ ಕಡೆ ಬಂದ್ಬಿಡ್ತಾರ, ಅಲ್ಲೇ ಹೋಗಿ ನಾವು ಸಮಸ್ಯೆ ಕೇಳ್ಕೊಂಡ್ ಬಂದ್ಬಿಡೋದು. ಹಂಗಾಗಿ ನೋಡು ಅಮರಣ, ನೀನು ಮುಂದಿನ ದಿನಗಳಾಗ ಈ ಕೃಷಿ ವಿಶ್ವವಿದ್ಯಾಲಯಕ್ಕೆ ಓದ್ತಿಲ್ಲ, ಹೋದಾಗ ಯಾವ ಊರಿಗೆ ಓದ್ತಾರ, ಏನು ಯಾವ ಊರಾಗ ಯಾವ ಡೇಟ್ಗೆ ಓದ್ತಾರ, ಏನಾದ್ರೂ ಮಾಹಿತಿ ಇದ್ರೆ ಸ್ವಲ್ಪ ತಗೊಂಡ್ ಬಂದ್ ನಮ್ಗೆ ಒಂದ್ ಸ್ವಲ್ಪ ಫೋನಿಗೆ ನಾಕಪ್ಪ, ನಾವು ನಮ್ಗೆ ಗೊತ್ತಿದ್ದ ರೈತರಿಗೆ ಹಾಕ್ತಿವಿ. ಹೇಳಿದಂಗ 2000 ತಂಡಗಳು, 1.5-2 crore ಜನ ರೈತರನ್ನ ನಾವು ನೇರವಾಗಿ ಸಂಪರ್ಕಿಸ್ಲಿಕ್ಕೆ, ಸಾಕಷ್ಟು ತಂತ್ರಜ್ಞಾನಗಳನ್ನ ವರ್ಗಾವಣೆ ಮಾಡ್ಲಿಕ್ಕೆ ಕೃಷಿ ಹಾಗೂ ಕೃಷಿಗೆ ಸಂಬಂಧಪಟ್ಟಂತ ಬೇರೆ ಬೇರೆ ಇಲಾಖೆದವರು ಸಿಗ್ತಾರಪ್ಪ. ನೋಡು ನೀನು ಮೊನ್ನೆ ಬೀಜ ದಿನೋತ್ಸವದ ಇನ್ನೊಂದ್ ಹೇಳ್ಬೋದು ಮರ್ತ್ಬಿಟ್ಟು ನಾನು. ಹೌದು ಏನಪ್ಪ ನೋಡು, ಈ ಮುಂಗಾರು ಮಳೆ ಯಾವಾಗ ಬರ್ತದ, ಯಾವಾಗ ಮಳೆ ಹೋಗ್ತದ, ಯಾವಾಗ ಹವಾಮಾನ ಇಲಾಖೆದು ತಾಲೂಕು ವಾರ ಸಪರೇಟ್ ಇದು ಏನು ಯಾಪ್ ಮಾಡ್ಯಾರಂತಪ್ಪ. ಹೌದೌದು ಹೇಳಿದ್ರು ನಮ್ಗೆ ಹೇಳಿದ್ರು ಅವರು, ಅದನ್ನ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ನಮ್ಮ ತಾಲೂಕ್ನಾಗ ಮಳೆ ಯಾವಾಗ ಬರ್ತದ. ನಾವೆಲ್ಲ ಮಾನವ ಮಳೆ ಬಂದದಂತ, ಸಿಂಧೂರ ಮಳೆ ಬಂದಂತ ಕೇಳದಲ್ಲ, ನಮ್ಮ ರಾಯಚೂರು ತಾಲೂಕ್ನಾಗ ಯಾವಾಗ ಬರ್ತಂತ ಕೇಳ್ಬೋದು. ಮಾನವ ತಾಲೂಕ್ನವ್ರು ಮಾನವ ತಾಲೂಕಿಗೆ ಯಾವಾಗ ಬರ್ತಂತ ಗೊತ್ತಾಗ್ಬೋದು. ಮತ್ತೆ ಹೋಬಳಿಗೆ ಎಷ್ಟು ಬರ್ತದ, ಯಾವಾಗ ಬರ್ತದ, ಎಷ್ಟು ಗಾಳಿ ಬೀಸ್ತದ, ಎಲ್ಲ ಮಾಹಿತಿ ಇರ್ತಂತಪ್ಪ, ಅಂತದೊಂದ್ ಮಾಡ್ಕೋಬೇಕು. ನೋಡು ನೋಡು, ಈ ಮುಂಗಾರದಾಗ ರೈತ ಬಾಂಧವ್ರಿಗೆ ಬಿಸಿಲು ಯಾವಾಗ ಬರ್ತದ, ಮಳೆ ಯಾವಾಗ ಬರ್ತದ, ಮೋಡ ಯಾವಾಗ ಆಗ್ತದ, ಯಾಕಂತಂದ್ರ ಇವತ್ ಬಿತ್ತಿದ್ದಿ ಇವತ್ತು ಮಳೆ ಆತಪ್ಪ ಅಂದ್ರೆ ಮಾಡಿ ಶ್ರಮ ಹಾಳು. ಹೌದೌದು, ಈ ಕಾರಣಕ್ಕೆ ಹವಾಮಾನ ವರದಿ ಬಹಳ ಮುಖ್ಯ ಅಂತ ಹೇಳ್ತೀನಿ. ನೋಡಿ ನೋಡು, ಈಗ ಹವಾಮಾನ ಪರಿಸ್ಥಿತಿ ನಾವು ನೋಡ್ಕೊಳ್ಳಕ್ಕೆ ಮತ್ತೆ ಮುನ್ಸೂಚನೆ ಗೊತ್ತಾಗಲ್ಲ ಅಂದ್ರೆ ಏನೇನೋ ಕೆಲಸಗಳು ಅದಗೆಟ್ಟು ಬಿಡಂಗಿಲ್ಲ. ನೋಡು, ನಾನು ಹೊಲದಾಗ ಬಿತ್ತಕ್ ಹೋಗ್ತಿರ್ತೀನಿ, ಸಂಜೆ ಕಡೆ ಮಳೆ ಬಂತಂದ್ರೆ ಏನ್ ಮಾಡ್ತದೆ? ಇಲ್ಲಿ ಉಚಿತವಾದಂತಹ ಮಾಹಿತಿಗಳನ್ನ ತಗೊಳ್ಬೇಕು, ಅನುಕೂಲ ಆಗ್ತದ. ನೋಡು, ಈ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅದಲ್ಲ, ಒಂದ್ ಒಳ್ಳೆ ಅಭಿಯಾನಪ್ಪ. ಇನ್ನ 13 ನಡೀತದ, ನೋಡ್ ಬಿಡಬಾರ್ದು, ಕೇಳ್ಬೇಕು. ನೋಡು, ಆಯಾ ಹೋಬಳಿಗೆ ಹೋದಾಗ ಬೆಳೆ ಪದ್ಧತಿಗಳು ಬೇರೆ ಬೇರೆ ಇರ್ತವ. ನೋಡು, ಗಿಲ್ಸೂರು ಹೋಬಳಿಗೆ ಬೇರೆ ಇರ್ತದ, ಯಾರಿಗೇರ್ ಹೋಬಳಿಗೆ ಬೇರೆ ಬರ್ತದ, ಕಲ್ಮಲ್ದಾಗ ಬೇರೆ ಬರ್ತದ, ಈ ನಮ್ಮ ದೇವಸೂಗರು ಹೋಬಳಿಗೆ ಬೇರೆ, ಬೆಳೆಗಳು ಬೇರೆ ಬೇರೆ ಇರ್ತವ, ಮಣ್ಣು ಗುಣ ಬೇರೆ ಇರ್ತದ. ಮತ್ತೆ ಆ ಏರಿಯಾಕ್ ನಾವ್ ಯಾವ್ದು ಬೆಳೆದ್ರೆ ಚಲೋ ಅಂತ ಗೊತ್ತಾಗ್ತಿರ್ತದ. ಈಗ ಊರಿಂದ ಊರಿಗೆ ಚೇಂಜ್ ಅದಪ್ಪ. ನೋಡು, ಮೊನ್ನೆ ಅಲ್ಲಿ ಇತ್ತೀಚೆಗೆ ಇವತ್ತು ಈಗಂತೂ ಮಳೆ ಫುಲ್ಲು ಬಂದದ. ಮೊನ್ನೆ ಮಳೆ ರಾಯಚೂರಾಗ ಬಸ್ ಸ್ಟ್ಯಾಂಡಾಗ ಮಳೆ ಆದ, ನಿಜಲಂಬ ಕಾಲೋನಿಯಾಗಿಲ್ಲ, ನಿಜಲಂಬ ಕಾಲೋನಿಯಾಗ ಮಳೆ ಆದ, ವಾಸವನಗರದಾಗಿಲ್ಲ. ನೋಡು, ಮಳೆ ಹೆಂಗ್ ಬರ್ತದ ಗೊತ್ತಾಗದಲ್ಲ. ಹಂಗಾಗಿ ನಾವು ಈ ಹವಾಮಾನದ ಬಗ್ಗೆ ಗೊತ್ತಿರ್ಬೇಕು, ಮುನ್ಸೂಚನೆಗಳ ಬಗ್ಗೆ ಗೊತ್ತಿರ್ಬೇಕಂದ್ರೆ ಕನಿಷ್ಠ ನಾವು ರಾಯಚೂರಿಗೆ ಬಂದೇ ಬರ್ತೀವಿ, ವಾರಕ್ಕೊಂದ್ರೆ ಬರ್ತವೆ. ಅಟ್ ಲೀಸ್ಟ್ ನಾವು ಕೃಷಿ ಇಲಾಖೆಗೆ ಹೋಗಮ್ಮ. ಏ ಅವ್ರೇನಪ್ಪ ಆಫೀಸರ್ ನಮ್ಮ ಮಾತು ಕೇಳಿದ್ರು, ಕೇಳಿದ್ರೆ ಕೇಳಪ್ಪ, ನಾವು ಕೇಳ್ಕೊಂಬರಮ್ಮ, ನಮ್ಗೆ ಗೊತ್ತಿದ್ದು ಕೇಳ್ಕೊಂಬರಮ್ಮ. ಇಲಾಖೆ ಅಧಿಕಾರಿಗಳು ಯಾರು ಏನ್ ಅನ್ಕಂತಾರಂತ ನೀನ್ ಯಾಕೆ ಹಿಂಜರಿತಿದ್ದಿ? ಯಾಕೆ ಬೇಕು ನಮಗೆ ಮಾಹಿತಿ ಸರ್? ಅವ್ರದ್ದು ಡ್ಯೂಟಿ ಇರ್ತದ, ಅವ್ರದ್ದು ಮಾಹಿತಿ ಕೇಳಕ್ ಹೋದ್ರಪ್ಪ ಅವ್ರು ಖಂಡಿತ ನಮ್ಗೆ ಕೊಡ್ತಾರ. ಕೊಡ್ತಾರಪ್ಪ, ನಾವು ಕೇಳ್ಬೇಕಷ್ಟೇ. ನಾವು ಹೋಗಿ ಕೇಳ್ಬೇಕು, ಪರಿಚಯ ಮಾಡ್ಕೋಬೇಕು, ನಂಬರ್ ಇಸ್ಕೋಬೇಕು, ವಾಟ್ಸಪ್ ಆಗಿ ಹಾಕ್ಬೇಕು ಅವ್ರಿಗೆ, ಸರ್ ಹಿಂಗಾದ ಬೆಳೆ. ಈಗೇನಪ್ಪ ವಾಟ್ಸಪ್ ಫೋಟೋ ಹೊಡೆದ ಹಾಕಿದ್ರೆ ಯಾರು ಹೋಗ ಬರ್ತಾರ, ಅದಕ್ಕೆಲ್ಲ ಕೊಡ್ತಾರ ನಮ್ಮ ಹಂಗೆ. ಮತ್ತೆ ಅಂಗೈಯಲ್ಲೇ ಮಾಹಿತಿ ಐತಿ ಈಗ. ಹಂಗಾಗಿ ನಾವ್ ನೋಡು, ನಾನಂತ ಇವತ್ತು ಬಹಳ ಸಂಜೆ ತಾನ ಇದ್ದೆ ಅಲ್ಲೇ ಕಾರ್ಯಕ್ರಮ ಹೋಗಿದ್ದೇನೆ. ಏ ಹೋಗಿದ್ನಪ್ಪ, ಭಾರಿ ಕಾರ್ಯಕ್ರಮ ಮಾಡಿದ್ರು ಅವರು. ಹಂಗಾಗಿ ನನಗೇನ ಅನಿಸ್ತು, ಒಳ್ಳೆ ಕಾರ್ಯಕ್ರಮ ಅಂದ್ರೆ ಚಾಲನೆ, ರೈತರನ್ನೆಲ್ಲ ಒಳಗೊಂಡು ಮಾಡ್ಕೊಂಡ್ರು ಅಂದ್ರೆ ಒಮ್ಮೆ ಈಗ ಒಂದು ಭಾಗ ಇದು ಇಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಒಂದು ಭಾಗ. ಈಗ ಎಲ್ಲ ಹಳ್ಳಿಗಳಿಗೆ ಬೇರೆ ಬೇರೆ ಕಡೆ ಬರ್ತಾರಂತ. ಬಂದಾಗ ನೋಡು, ನಮ್ಮ ರೈತರು ದಯವಿಟ್ಟು ನಾನೇನು ಕೇಳ್ಕೊಂತೀನಿ ರೈತರಲ್ಲಿ ಅಂದ್ರೆ, ಈ ಹೊಸ ಈಗಿನ ರೈತರು ಬಂದ್ರೆ ಅಥವಾ ಹಳೆ ರೈತರು ಎಲ್ಲರೂ ಸೇರಿ ಅಲ್ಲಿ ಅಭಿಯಾನದಾಗ ಭಾಗವಹಿಸ್ರಿ. ಭಾಗವಹಿಸಿ ನಿಮ್ಗೆ ಏನು ಪ್ರಶ್ನೆಗಳಿದಾವ ಮೊದಲೇ ಬರೆದಿಟ್ಕೊಳ್ರಿ, ಇಲ್ಲ ಕೇಳ್ಬೇಕಂತ ಇಟ್ಕೊಳ್ಳಿ ಕೇಳ್ರಿ. ಇಲ್ಲಪ್ಪ ಆತ ನನಗೆ ಅಮರಣ್ಣ ಕೇಳಿದ, ಯಂಕಪ್ಪ ಕೇಳಿದ ಮಲ್ಲಪ್ಪ ಕೇಳಿದ ಅಂತ ಬಿಡ್ಬಾರ್ರಿ ನೀವು. ನಿಮ್ ಪ್ರಶ್ನೆ ನೀವು ಕೇಳ್ಬೇಕು, ನೀವು ಕೇಳ್ರಿ, ನೀವು ಉತ್ತರ ಪಡ್ಕರಿ, ನಿಮ್ಗೆ ಅವಾಗಾದ್ರೂ ಅನುಕೂಲ ಆಗ್ತದ ಅಂತ ನನಗೆ ಅನಿಸ್ತದ. ನೋಡಪ್ಪ ನೋಡು, ಭಾರತ ಸರ್ಕಾರದ ಒಂದು ಈ ಉದ್ದೇಶ ಇಟ್ಕೊಂಡು, ಮಹಾನ್ ಉದ್ದೇಶ ಇದು, ಉದ್ದೇಶ ಇಟ್ಕೊಂಡು ಒಂದು 12-13 ದಿನ ಕಾರ್ಯಕ್ರಮ ರೈತರಿಗಾಗಿ, ಗ್ರಾಮೀಣ ಭಾಗದ ಜನರ ಒಂದು ಆದಾಯವನ್ನ ಹೆಚ್ಚು ಮಾಡಲಿಕ್ಕೆ, ರಾಷ್ಟ್ರದ ಪ್ರಗತಿಯನ್ನ ಹೆಚ್ಚು ಮಾಡಲಿಕ್ಕೆ ಕೃಷಿ ಒಂದು ಸುಸಮಯ ಇದು. ಮುಂಗಾರು ಬೆಳೆ ಒಂದು ಬಿಡ್ತುವಂತ ಒಂದು ಸಮಯ. ರೈತ ಬಾಂಧವರು ಈ ಒಂದು ವರ್ಷವಿಡೀ ತಾವು ಬೆಳೆದಂತ ಬೆಳೆ ಒಳ್ಳೆ ಲಾಭ ಪಡ್ಕೋಬೇಕಪ್ಪ ಅಂತಂದ್ರ ಈ ಅಭಿಯಾನದಲ್ಲಿ ಭಾಗವಹಿಸ್ಬೇಕಂತ ಹೇಳಪ್ಪ. ನೋಡು ಅಮರಣ, ಈಗ ನೋಡು ಸಮಯ ಆಗ್ತಾ ಬಂತು, ಸ್ವಲ್ಪ ನಾನು ಹೋಗಿ ಬರ್ತೇನೆ, ಕೆಲಸ ಮಾಡಬಾರಿ ಬಹಳ ಆಗ್ಯದ. ನಾಳೆ ಯಾವ ಊರಾಗೈತಿ ಅದನ್ನ ತಿಳ್ಕೊಂಡು ಫೋನ್ ಮಾಡಿ ಹೇಳಿ, ನಮ್ಮ ರೈತರು ಯಾರು ನಿರ್ತಾರೆ ಹೇಳ್ತಾರೆ, ಹೋಗಿ ಭೇಟಿಯಾಗಿ ಮಾಹಿತಿ ಬರ್ತನಪ್ಪ. ನಡಿ ಇದುವರೆಗೂ ದಿನಾಂಕ 29/5/2025 15/6/2025 ನಡೆಯಲಿರುವಂತಹ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಮಾತುಕತೆಯನ್ನು ಕೇಳಿದ್ರಿ. ಭಾಗವಹಿಸಿದವರು ಅಂಬರೀಶ್ ಆಶಿಹಾಳ್ ಹಾಗೂ ವೆಂಕಟೇಶ್ ಹೂಗಾರ್. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆಯನ್ನು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕನ ಭೋಗಾ ಬೇಸಾಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಭೋಗಾ ಅನ್ನದಾತಾ ಸುರಕ್ಷಿತ ಭೋಗಾ ಅನ್ನದಾತಾ प्रधानमंत्री किसान मानधन योजना से लघु सीमांत किसानों का भविष्य होगा सुरक्षित और 60 वर्ष की आयु से 3,000 रूपए मासिक पेंशन होगी सुनिश्चित. 55 रूपए से 200 रूपए की मासिक किस्त देकर प्रवेश कर सकते हैं 18 से 40 वर्ष तक के किसान. इस अंशदायक योजना में सरकार देगी बराबर का योगदान. सभी किसान भाई बहन इस योजना के लाभ के लिए जन सेवा केंद्र में जाएं और अपना निःशुल्क नामांकन कराएं. प्रधानमंत्री किसान मानधन योजना अन्नदाता के परिश्रम को पेंशन से सुरक्षित उनका कर. कृषि एवं किसान कल्याण मंत्रालय भारत सरकार द्वारा जनित में जारी. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣ ಹಾಗೂ ಗುಡುಗು ಮತ್ತು ಸಿಡಿಲಿನಿಂದ ಕೂಡಿದ ಸಾಧಾರಣದಿಂದ ಮಧ್ಯಮ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇದ್ದು, ಗರಿಷ್ಠ ಉಷ್ಣಾಂಶ 25 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 22 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆ ಪ್ರಮಾಣ %84-86 ಮತ್ತು ಕನಿಷ್ಠ 82-84 ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 16-18 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇರುತ್ತದೆ. ಈ ಹವಾಮಾನ ಮುನ್ಸೂಚನೆಯನ್ನು ಪರಿಗಣಿಸಿ ರೈತ ಬಾಂಧವರು ಈ ಮುಂದೆ ಹೇಳುವಂತಹ ಕೆಲವು ಸಲಹೆಗಳನ್ನು ಪಾಲಿಸಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಮುಂದಿನ 3 ದಿನಗಳಲ್ಲಿ ಅಲ್ಲಲ್ಲಿ ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಸಾಧಾರಣದಿಂದ ಮಧ್ಯಮ ಪ್ರಮಾಣ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಇದಕ್ಕನುಗುಣವಾಗಿ ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವೆ ಹಾಗೂ ಶೇಂಗಾ ಬಿತ್ತನೆಯನ್ನು ಹಸಿಮಳೆ ಆದೊಡನೆ ಆದ್ಯತೆಯ ಮೇರೆಗೆ ಬಿತ್ತನೆಯನ್ನು ಮಾಡಬೇಕು. ಭೂಮಿ ತಯಾರಿಗೆ ಕುರಿತಂತೆ ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ದಗೊಳಿಸಿಕೊಂಡು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಹಾಗೆ ಇತರ ಪರಿಕರಗಳನ್ನು ಸಂಗ್ರಹಿಸಿಟ್ಕೊಳ್ಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ದಪಡಿಸಿಟ್ಕೊಳ್ಬೇಕು. ಇನ್ನು ಮಳೆಯ ನೀರನ್ನು ಸಂರಕ್ಷಿಸಿಡಲಿಕ್ಕೆ ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಕೊಂಡು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಜಾನುವಾರುಗಳಿಗೆ ಸಂಬಂಧಿಸಿದಂತೆ ಗಂಟಲು ಬೇನೆ ಬರುವ ಸಾಧ್ಯತೆ ಇರುವುದರಿಂದ ಪ್ರತಿ ವರ್ಷವೂ ಈ ರೋಗವನ್ನು ಮುಂಗಾರು ಮಳೆ ಪ್ರಾರಂಭದಲ್ಲಿ ಅಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣವಾಗುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ಮೇ ತಿಂಗಳಿನಲ್ಲಿಯೇ ಮಾಡಿಸತಕ್ಕದ್ದು. ಇದುವರೆಗೂ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಪ್ರಿಯ ಕಿಸಾನ್ ಬಹನೋರ್ ಭಾಯೋ ನಮಸ್ಕಾರ. 29 ಮೈ ಸೆ 12 ಜೂನ್ ತಕ್ ಚಲೇಗಾ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೆ ಕೃಷಿ ವೈಜ್ಞಾನಿಕ ಚಲ್ಕರ್ ಖುದ್ ಆಪ್ಕೆ ಪಾಸ್ ಆಯೆಂಗೆ, ಆಪ್ಕೆ ಗಾಂವ್ ಆಯೆಂಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ಬಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೋ ಸಮಾಧಾನ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೆ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯೇ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿ ಔರ್ ಬಹನೋ ಇಸ್ ಅಭಿಯಾನ ಸೆ ಜುಡಿಯೇ, सवाल पूछिए, समाधान पाइए, उत्पादन बढ़ाइए, उत्पादन की लागत घटाइए और मिलकर बढ़ाइए विकसित खेती की ओर मजबूत कदम, क्योंकि जब खेती विकसित होगी तभी साकार होगा विकसित भारत का सपना। जय जवान, जय किसान, जय विज्ञान, जय अनुसंधान। ಇದುವರೆಗೂ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಕುರಿತು ಸಂದೇಶವನ್ನು ಕೇಳಿದ್ರಿ. ರೈತ ಬಾಂಧವರೇ, ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಗಲಿದೆ ಮಣ್ಣು ಪರೀಕ್ಷೆ ವಿಧಾನ ಮತ್ತು ಮಹತ್ವ ಕುರಿತು ಭಾಗವಹಿಸುತ್ತಾರೆ ಶ್ರೀಮತಿ ರಶ್ಮಿ ಜಂಟಿ, ಕೃಷಿ ನಿರ್ದೇಶಕರು, ಬೀಜ ಹಾಗೂ ರಾಜ್ಯ ಕ್ಷೇತ್ರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇದಾಗಿತ್ತು ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ? ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ? ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ. ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್. ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233. ವಾಣಿಜ್ಯ ಪ್ರಕಟಣೆಯನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಈಗ ಕೇಳಿ ದೇವದುರ್ಗ ತಾಲೂಕಿನ ಅಡಕಲುಗೂಡು ಗ್ರಾಮದ ಹನುಮಂತ ಮಡಿವಾಳ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು. ಗುರುಪಾದ ಪೂಜೆ ಮಾಡೋ ನಿರುತ್ತಾಗೆ ನಮ್ಮ ನೋಡೋ, ಗುರುಪಾದ ಪೂಜೆ ಮಾಡೋ. ಒಡನಾಡೋ ಗುರುಪಾದ ಪೂಜೆ ಮಾಡೋ. ಇಲ್ಲದ ಪೂಜೆ ಸಾವಿರ ವರಿಷ ಮಾಡಿದರೇನು ಫಲವಯ್ಯ, ಸತ್ಯ ಇಲ್ಲದ ಪೂಜೆ ಸಾವಿರ ವರಿಷ ಮಾಡಿದರೇನು ಫಲವಯ್ಯ, ನಿತ್ಯ ಇಲ್ಲದ ಪೂಜೆ ಎಷ್ಟು ಕಾಲ ಮಾಡಿದರೇನು ಫಲವಯ್ಯ, ಇದು ಸಹಜವಲ್ಲ ಸಮೂತವಲ್ಲ ಇದು ನಿಜವಲ್ಲ, ನಮ್ಮನ್ನು ನಾವೇ ವಿಚಾರ ಮಾಡಿಕೊಳ್ಳಲ ಹರಿಹರಯ್ಯ, ನಮ್ಮಂತ ಎಸಿ ಡಂಬಕರಿಗೆ ಶಿವನು ಸಾಕ್ಷಿಯಾಗಿ ಒಲಿ ಒಲಿ ಅಂದರೆ ಯಾಗ ಒಲಿಯುವನು, ಚೇಚಿ ಅಂದ ನಮ್ಮ ಕೂಡಲ ಸಂಗಮ ದೇವಾ, ಏಳೆ ದಾರೆ ನೇ ಕೇಳವಲ್ಲೆ ಕೊಳ ಮನೋಜ ನೇನ ಪಾಲ್ಯ, ಏಳೆ ಜಾನ ಗುರವಾಸೆ ಕಾನಂತಾಯಿಯಳೆ ಸರಸೆ ಸೇವಾನೆ ಮಾಡಲೆಲ್ಲ ಗುರವಾ ಗುರವಾ ಸೇಕಾ ಮನೋಜ.